ಇಂಡಿಯನ್ಸ್ ಇದ್ದಾರೆ. ಅಲ್ಲಿ ಬಹಳ ಜನ ನಾಸಾದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಅಂಡ್ ಇಂಡಿಯನ್ಸ್ ಬಹಳ ಪೊಸಿಷನ್ ಅಲ್ಲಿ ಕಂಟ್ರೋಲಿಂಗ್ ಪೊಸಿಷನ್ಸ್, ಟೆಕ್ನಿಕಲ್ ಪೊಸಿಷನ್ಸ್ ನಲ್ಲಿ ಇದ್ದಾರೆ. ನಿಯಂತ್ರಣ ಮಾಡುವಂತ ಒಂದು ಕೀ ರೋಲ್ ರೋಲ್ ಪ್ರೋಗ್ರಾಮ್. ನೀವು ಈಗ ಕಂಪನಿ ಮಾಡುವಾಗ ನೀವು ಭಾರತೀಯರೆಲ್ಲ ಒಟ್ಟು ಸೇರಿ ಮಾಡಿದ್ದಾ ಅಲ್ಲ ನೀವೊಬ್ಬರ? ನಮ್ ಕಂಪನಿಯಲ್ಲಿ 7 ಜನ ಡೈರೆಕ್ಟರ್ ಇರ್ತಾರೆ. 7 ಜನದಲ್ಲಿ 5 ಜನ ಭಾರತೀಯರಿದ್ದಾರೆ. ಈಗಲೂ ಇದೆ ನಾ ಕಂಪನಿ ಇದೆ. ಇಬ್ರು ಇಟಾಲಿಯನ್ ಇದ್ದಾನೆ, ಇನ್ನೊಬ್ನು ಸ್ವಿಸ್ ಅಮೆರಿಕನ್ ಆತರ ಇದ್ದಾನೆ. ಈಗಲೂ ನೀವು ಅದರೊಟ್ಟಿಗೆ ಸಹಯೋಗ ಇದೇನಾ? ಈಗ ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅನ್ನೋದು ಸ್ಟಾಪ್ ಮಾಡಿದ್ವಿ, ಓನ್ಲಿ ಸಪೋರ್ಟ್ ಕೊಡ್ತಾ ಇದ್ವಿ. ಇಲ್ಲಿವರೆಗೂ ಏನ್ ಪ್ರಾಡಕ್ಟ್ ಡೆವಲಪ್ ಮಾಡಿದ್ವಿ ಅದ್ರದ್ದು ಸಪೋರ್ಟ್ ಕೊಡ್ತಾ ಇದ್ವಿ. ನೀವೇ ತಯಾರಿಸಿದಂತ ಸಪೋರ್ಟ್ ಮಾಡೋದು? ಇನ್ನೊಂದು ಹೊಸ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿಲ್ಲ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವೇನು ಇದು ಮಾಡಿದ್ರಲ್ಲ, ಡೆವಲಪ್ ಮಾಡಿದ್ರಲ್ಲ, ಏನದ್ರದ್ದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಬೇಸಿಕಲಿ ಒಂದ್ ಪಿಕ್ಚರ್ ನಲ್ಲಿ 4 ಜನ ಇರ್ತಾರೆ. ಆ 4 ಜನ ಅವ್ರ ಹೆಸರು ಹೇಳಬೇಕಾದ್ರೆ ಕಂಪ್ಯೂಟರ್ಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಹ್ಯೂಮನ್ಸ್ ಅದ್ ನೋಡಿದ್ರೆ ಹೇಳ್ಬೋದು ಬಿಡು, ಓ ಇವ್ರ ಹೆಸರು ಇದು, ಇವ್ರ ಹೆಸರು ಇದು, 4 ಜನದ ಐಡೆಂಟಿಫೈ ಮಾಡಬಹುದು. ಇವನ್ ಏನಾದ್ರು ಪಿಕ್ಚರ್ ನೋಡಿದ್ರೆ ಆ ಪಿಕ್ಚರ್ ನಲ್ಲಿ ಯಾರ್ಯಾರಿದ್ದಾರೆ, ಏನೇನಿದೆ, ಆಬ್ಜೆಕ್ಟ್ ಇದೆ, ಅದು ಹೇಳ್ಬೋದು. ಆಗ್ಲಿ ಕಂಪ್ಯೂಟರ್ಗೆ ಅದು ಹೇಳಬೇಕಾದ್ರೆ ಈಸಿ ಅಲ್ಲ. ಸೊ ಬಹಳಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಇದು ಮ್ಯಾಥಮೆಟಿಕಲಿ ಹೇಳ್ಬೋದು ಅಂತ ಅನ್ಕೊಂಡ್ರು. ಬಟ್ ಮ್ಯಾಥಮೆಟಿಕಲಿ ಹೇಳ್ಬೋದು ಅಂತಂದ್ರೆ ಕರೆಕ್ಟ್ ಅದು ಟ್ರೈ ಮಾಡಿದ್ರು, ಮ್ಯಾಥಮೆಟಿಕಲ್ ಅಲ್ಗೋರಿಥಮ್ಸ್ ಡೆವಲಪ್ ಮಾಡಿದ್ರು, ಎಲ್ಲ ಮಾಡಿದ್ರು. ಮಾಡಿದ ನಂತರ ಅವರಿಗೆ ಅಷ್ಟು ಅಕ್ಯುರೇಟ್ ರಿಸಲ್ಟ್ಸ್ ಬರಲಿಲ್ಲ. ಮತ್ತೆ ನೀವು ಹೇಗೆ ಮಾಡಿದ್ರಿ? ಅದಕ್ಕೆ ಒಂದು ಹೊಸ ಮಾಡೆಲ್ ತಯಾರು ಮಾಡಿದ್ರು, ಅದು ನ್ಯೂರಲ್ ನೆಟ್ವರ್ಕ್ಸ್ ಅಂತ. ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ನಮ್ ಹ್ಯೂಮನ್ ಬ್ರೈನ್, ನಾವು ಮ್ಯಾಥಮೆಟಿಕ್ಸ್ ಗೊತ್ತಿರಲಿಲ್ಲ, ನಾನು ಇಮೇಜ್ ತೋರಿಸಿದ್ರೆ ನಾನು ಹೇಳ್ಬಿಡ್ತೀನಿ. ಸಣ್ಣ ಹುಡುಗರಾದ್ರೂ ಹೇಳ್ಬಿಡ್ತಾರೆ, ಅವರು ಮ್ಯಾಥಮೆಟಿಕ್ಸ್ ಏನ್ ಮಾಡಿಲ್ಲ, ಫೋಟೋ ನೋಡಿದ್ರೆ ಹೇಳ್ಬಿಡ್ತಾರೆ. ಸೊ ಇದು ಕಂಪ್ಯೂಟೇಷನ್ ಏನ್ ಮಾಡ್ತಾ ಇದೆ, ಕಂಪ್ಯೂಟೇಷನ್ ಮಾಡಿ ಐಡೆಂಟಿಫೈ ಏನ್ ಮಾಡ್ತಾ ಇದೆ, ಲೇಬಲ್ ಏನ್ ಕೊಡ್ತಾ ಇದೆ, ಅದು ಇಸ್ ನಾಟ್ ಜಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲ, ಬಟ್ ನ್ಯೂರಲ್ ಕಂಪ್ಯೂಟೇಷನ್. ಆ ನ್ಯೂರಲ್ ಕಂಪ್ಯೂಟೇಷನ್ ಮಾಡೆಲ್ ಅಂತ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕ್ರಿಯೇಟ್ ಮಾಡಿದ್ರು. ಸೊ ಆ ನ್ಯೂರಲ್ ಮಾಡೆಲ್ಸ್ ನಲ್ಲಿ ಏನ್ ಮಾಡುತ್ತೆ, ಇದು ಡೇಟಾ, ಈಗ ಹೇಗೆ ನಾವು ಸಣ್ಣ ಹುಡುಗಿರ್ತಾರೆ ಅವರಿಗೆ ನಾವು ಹೇಳ್ತೀವಿ ದಟ್ ಇದು ಎ ಫಾರ್ ಆಪಲ್, ಆಪಲ್ ತೋರಿಸ್ತೀವಿ ಚಿನ್ನ. ಆನಂತರ ಮುಂಚೆ ಮತ್ತೆ ತೋರಿಸಿದ್ರೆ ಆಪಲ್ ಚಿನ್ನ ತೋರಿಸಿದ್ರೆ ಆಪಲ್ ಅಂತ ಹೇಳ್ತಾರೆ. ಇದು ಲರ್ನಿಂಗ್ ಪ್ರಾಸೆಸ್. ಈ ತರ ಟೀಚ್ ಮಾಡೋದು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಕಲಿ. ಅದನ್ನು ನೀವು ಡೆವಲಪ್. ಸೊ ಅಂತ ಅಲ್ಗೋರಿಥಮ್ಸ್ ಇದೆ, ವೇರಿಯಸ್ ವರ್ಟಿಕಲ್ಸ್ ಅದು ಅಪ್ಲೈ ಮಾಡೋದು, ಅದು ನಾವು ಡೆವಲಪ್ ಮಾಡೋದು. ಬಾರಿ ವಿಶೇಷವಾಗಿರತಕ್ಕಂತ ಒಂದು ಸಂಶೋಧನೆ. ಸರ್, ಈಗ ನಾಸಾ ಕಂಪನಿ ವಿಜ್ಞಾನಿ ಎಲ್ಲವೂ ಆದ್ರೆ ಅಲ್ಲಿ ಕೆಲಸ ಮಾಡಿದ್ರೆ, ಆದ್ರೆ ಭಾರತಕ್ಕೆ ಮರಳಿರೋದು ನೀವು ಬಹಳ ವಿಶೇಷ, ಅದು ಕೃಷಿ ಕ್ಷೇತ್ರಕ್ಕೆ ಬಂದಿರೋದು ಯಾಕೆ, ಯಾರು ಪ್ರೇರಣೆ ಹೇಗೆ ಅಂತ? ಅದು 2014 ನಲ್ಲಿ ಮೋದಿಯವರು ಅಲ್ಲಿ ಅಮೆರಿಕಕ್ಕೆ ಬಂದಿದ್ರು. ಎಲ್ಲಿಗೆ? ವಾಷಿಂಗ್ಟನ್ ಡಿಸಿಗೆ. ಆ ವಾಷಿಂಗ್ಟನ್ ಡಿಸಿನಲ್ಲಿ 100 ಜನಗಳಿಗೆ ಇನ್ವೈಟ್ ಮಾಡಿದ್ರು, ಮಾಡಿ ಅಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಏನಿದೆ ಹೇಳಿದ್ರು, ನಾವು ಈ ತರ ಮಾಡಿದ್ರೆ 100 ಜನರ ಒಂದು ಸಮಾವೇಶ ಮಾಡಿ ಅದರಲ್ಲಿ ನೀವು ಇದ್ರಿ. ಆ ಪ್ರೋಗ್ರಾಮ್ ನಲ್ಲಿ ಅವರು ತಮ್ದು ಪ್ರೋಗ್ರಾಮ್ ಏನಿದೆ ಅದು ಹೇಳಿದ್ರು. ಆನಂತರ ನಮ್ಗೆಲ್ಲರಿಗೆ ಹೇಳಿದ್ರು. ಯಾವ ವಿಚಾರದಲ್ಲಿ ಮಾತಾಡಿದ್ರು ಸರ್ ಅವರು? ಅದು ಅದೇ ಇಂಜಿನಿಯರ್ ನಲ್ಲಿ ನಾವು ಡೆವಲಪ್ ಹೇಗ್ ಮಾಡ್ತೀವಿ, ಏನೇನಿದೆ ನಮ್ದು ಡೆಡ್ ಲೈನ್ಸ್ ಏನಿದೆ, ನಮ್ ಪ್ರೋಗ್ರಾಮ್ ಏನಿದೆ, ಯಾವ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸ್ಕೋಪ್ ಯಾವ್ದಕ್ಕೆ, ಸ್ಕೋಪ್ ಯಾವ್ದಕ್ಕಿದೆ, ಏನೇನ್ ಮಾಡಬಹುದು ನೀವು ಬಂದು ಅಂತ ಇವೆಲ್ಲ ಅವರು ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಆನಂತರ ಎಲ್ಲರಿಗೆ ಏನಾದ್ರೂ ನಿಮಗೆ ಪ್ರಶ್ನೆ ಇದ್ರೆ ಕೇಳಿ, ನಿಮ್ಗೆ ಏನಾದ್ರೂ ಸಹಾಯ ಬೇಕಾದ್ರೆ. ಮುಖ್ಯವಾಗಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೇಳಿದ್ರೆ, ಅದು ಕೃಷಿದು ಒಂದು ಅವರು ಏನ್ ಹೇಳಿದ್ರೆ ಅಂದ್ರೆ ನಮ್ದು ಒಂದು ಗೋಲ್ ಇದೆ, ಈ ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡಬೇಕು ಅಂತ. ಕೃಷಿಕರ ಆದಾಯ ದ್ವಿಗುಣಗೊಳಿಸುವ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ನನಗೆ ಬಹಳ ಚಾಲೆಂಜಿಂಗ್ ಅನಿಸ್ತು. ಅದಕ್ಕೆ ಇದು ನೋಡ್ ಮಾಡೋಣ, ಇದು ಮಾಡಿ ಡೆವಲಪ್ ಮಾಡಿ ತೋರಿಸೋಣ ಅಂತ. ಸೊ ಜನರಲಿ ನಮ್ ಫಾರ್ಮ್ ನಲ್ಲಿ ಒಂದ್ ಎಕರೆಗೆ 10,000 15,000 ಇನ್ಕಮ್ ಬರುತ್ತೆ. ಸೊ ಅದಕ್ಕೆ 20,000 1,00,000 ಒಯ್ಬೋದಾ, 2,00,000 ಒಯ್ಬೋದಾ, ಅದಕ್ಕೆ ಏನ್ ಮಾಡಬಹುದು ಅಂತ ಸ್ವಲ್ಪ ಅಲ್ಲಿ ರಿಸರ್ಚ್ ಮಾಡಿ ಇನ್ಪುಟ್ ಸಿಕ್ತು. ಆನಂತರ ನಮ್ ಫ್ರೆಂಡ್ ಒಬ್ರು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಆಫ್ ರಿಸರ್ಚ್ ಅಲ್ಲಿ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ನಲ್ಲಿ ನಮ್ ಫ್ರೆಂಡ್ ಇದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿದ ನಂತರ ಒಂದು ಪ್ರಾಡಕ್ಟ್ ಯಾವ್ದೋ ಟ್ರೈ ಮಾಡೋಣ ಅಂತ ಅವ್ರ ಜೊತೆ ಮಾತಾಡಿದೆ. ಅಂದ್ರೆ ಮೋದಿಯವರ ಒಂದು ಭಾಷಣ ನಿಮ್ಮ ಮೇಲೆ ಬಹಳ ಪ್ರಭಾವ ಆಯ್ತು ಅಲ್ವಾ? ಕರೆಕ್ಟ್. ಆದಾಯ ದ್ವಿಗುಣಗೊಳಿಸುವಂತ ಯೋಜನೆ ಅಲ್ವಾ? ಕರೆಕ್ಟ್. ಹಾಗೆ ಅಲ್ಲಿ ಲೋಕಲ್ ವಿಜ್ಞಾನಿಯೊಟ್ಟಿಗೆ ನೀವು ಕೂಡ ಚರ್ಚೆ ಮಾಡಿದ್ರಿ. ಕರೆಕ್ಟ್. ಇದು ಎರಡು ಮಾಡಿದ ನಂತರ ನಮ್ಮ ತಾಯಿಯವರು ಕೂಡ ಇಲ್ಲಿ ಬಾ ಬಾ ಅಂತ ಇದ್ರು ಊರಲ್ಲಿ. ಇರಲಿ. ಎಷ್ಟು ವರ್ಷ ವಯಸ್ಸು ಅವ್ರದ್ದು? 86 ವರ್ಷ. ಈಗ 89 ವರ್ಷ. ಈಗ ಲಾಸ್ಟ್

ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಜವರಗಿ ತಾಲೂಕಿನ ಹಾಲಗಡ್ಲ ಗ್ರಾಮದ ಸಾವಯವ ಕರಿಬೇವು ಬೆಳೆಸುವ ಕೃಷಿಕರಾದ ಹಾಗೂ ನಾಸಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳಾದ ನಾರಾಯಣ ಇನಾಮದಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಕೇಳಿ ಕಲಬುರಗಿಯ ವಿಜಯಲಕ್ಷ್ಮಿ ಎಸ್ ಕೆಂಗನಾಳ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು.